ಮಹಕಮ ಸಚಿವೆ ಶಶಿಕಲಾ ಜೊಲ್ಲೆ. ರಾಜ್ಯಾದ್ಯಂತ ನಾಳೆಯಿಂದ ಇದೇ 20ರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ. ಆಯುರ್ವೇದ ಕ್ಷೇತ್ರದಲ್ಲಿ 23 ದಶಲಕ್ಷ ಡಾಲರ್ ವಹಿವಾಟು ನಿರೀಕ್ಷೆ. ಯಾಕೆ ಅಜಿಯಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯ ಲಕ್ಷಣಗಳನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಈಗ ಸಮಯ 6:51. ಈಗ ಮೊದಲಿಗೆ ವಾಣಿಜ್ಯ ಜಾಹೀರಾತುಗಳು, ನಂತರ ಕೃಷಿ ಲೋಕ. ತಿದ್ದುಪಡಿ ಕಾಯ್ದೆ, ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರ. ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಕೃಷಿ ಬೆಳೆಗಳ ಇಳುವರಿಗಳು ಅಪಾಯದಲ್ಲಿವೆ. ಕಾಡು ದುಂಬಿಗಳು, ಪತಂಗಗಳು ಯಾವುದೇ ಖರ್ಚಿಲ್ಲದೆ ನೆರವೇರುತ್ತದೆ. ಇಂತಹ ನೈಸರ್ಗಿಕ ಪರಾಗಸ್ಪರ್ಶದಿಂದ ಕ್ಷೀಣಿಸುತ್ತಿರುವುದರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆಯಿಲ್ಲದೆ ಬೆಳೆಗಳ ಇಳುವರಿಯಾಗುತ್ತಿರುವ ಬಗ್ಗೆ ಸುಮಾರು 40 ರೀತಿಯ ಬೆಳೆಗಳಾದ ಎಣ್ಣೆಕಾಳು, ಕಾಫಿ ಪರಾಗಸ್ಪರ್ಶವಿಲ್ಲದೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ. ಹೆಚ್ಚು ಇಳುವರಿ ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗ ರೇಣುಗಳನ್ನು ಹೊತ್ತೊಯ್ದು ಪರಾಗಸ್ಪರ್ಶ ಮಾಡುತ್ತವೆ. ಗಳ ಪರಾಗಸ್ಪರ್ಶಕ್ಕಿಂತ ಹೆಚ್ಚು ಎನ್ನುವುದು ಅಧ್ಯಯನಗಳು ತೋರಿಸುತ್ತವೆ. ಅಧ್ಯಯನ ಬಿ ಕೀಟ ಪತಂಗಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದು ಮತ್ತು ಬೆಳೆಗಳ ಇಳುವರಿ ಕಡಿಮೆ. ನ್ಯಾಷನಲ್ ಯೂನಿವರ್ಸಿಟಿಯ ವಿಜ್ಞಾನಿ ಲುಕಾನ್ ಗ್ಯಾರಿವಾಲ್ಡಿಯವರ ಪ್ರಕಾರ ದುಂಬಿ ಕೀಟಪಾದ ರೋಗ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕೂಡ ಪರಿಸರ ಗಂಭೀರತೆಯಲ್ಲಿ ನೋಡುತ್ತಾರೆ ನ್ಯೂಜಿಲ್ಯಾಂಡಿನ ಕ್ಯಾಂಟ್ಬರಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಬೇಸನ್ ಟೆಲಿರುತ್ತಿದ್ದು, ಇದಕ್ಕೆ ಸರಿಹೊಂದುವ ಇನ್ನಾವುದೇ ಪರಾಗಸ್ಪರ್ಶದ ಅವಲಂಬನೆ ಪರ್ಯಾಯ ಬಹಳಷ್ಟು ಕಡಿಮೆಯಾಗಿವೆ. ಕೀಟ ವಿಜ್ಞಾನಿ ರಾಬರ್ಟ್ಸನ್ ಗುರುತಿಸಿದ 109 ಕೀಟ ಗಂಭೀರತೆಯನ್ನು ಸೂಚಿಸುತ್ತದೆ. ಇದಲ್ಲದೆ ದುಂಬಿಗಳ ಸಂಖ್ಯೆ ಹೆಚ್ಚು ಇದ್ದಾಗ ಬೆಳೆಯು ಕ್ಷೀಣಿಸುತ್ತಿರುವುದಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಏರುತ್ತಿರುವ ಜಾಗತಿಕ ತಾಪ, ಕಡಿಮೆಯಾಗುತ್ತಿರುವ ಕಾಡಿನ ಪ್ರಮಾಣ, ಇಷ್ಟೆಲ್ಲ ಪರಿಸರ ಬದಲಾವಣೆಯಾದರೂ ಇನ್ನೂ ಅಲ್ಪ ಸ್ವಲ್ಪ ಬದುಕಿ ಉಳಿದಿರುವ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ನಡೆದೇ ಇದೆ. ಆದರೆಗಳು ಪರಿಸರ ಜೀವ ವೈವಿಧ್ಯತೆಯನ್ನೂ ನಿರ್ಲಕ್ಷಿಸುವಂತಹ ಆಧುನಿಕ ಕೃಷಿ ಪದ್ಧತಿಯಿಂದ ಪತಂಗಗಳು ತಮ್ಮ ಕಾಣಿಕೆ ಅರ್ಪಿಸಿ ಮಾನವನು ಉಣ್ಣುವ ಆಹಾರಕ್ಕೆ ಕಾರಣವಾಗಿವೆ ಎನ್ನುವುದನ್ನು ರೈತರು ಗಂಭೀರವಾಗಿ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನೈಸರ್ಗಿಕ ಕೃಷಿ ಅನುಭವ ಈ ವಿಷಯವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆ ಮೇಗಳ ದೊಡ್ಡಿಯ ರೈತ ಬಾಂಧವರೇ, ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ, ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಕೇಳೋಣ. Thank you. ಮದೇ ಮಾತು ನರಸರೆಡ್ಡಿ ಅವರಿಂದ ಕೇಳೋಣ. ನರಸಾರೆಡ್ಡಿ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸರಿ ಬರೀ ನುಡಿಯೆಲ್ಲ ಹಿರಿದಿದೆ. ಅದರ ಅರ್ಥ ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ, ಗೆರೆ, ಚುಕ್ಕೆ, ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ, ಕನ್ನಡ ಬರೀ ಕಲನಾದು, ವಾಯುವೆಂದರೆ ಬರೀ ಹವೆ ಅನ್ಕೊಂಡಿದ್ದೀರಾ? ಅಲ್ಲ, ಉಸಿರದು ಪಂಚಪ್ರಾಣ. ಶ್ರೀ ತಾರೆಯ ನಿತ್ಯೋತ್ಸವ ರೀ ಕನ್ನಡ ಬರೀ ನುಡಿಯಲ್ಲ, ಸರಸ್ವತಿ ದೇವಿಯ ವೀಣೆಯಾಗಿದೆ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಅಂದರೆ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲು ಬಹಳ ಜನ ಇದ್ದಾರೆ. ಹೌದು, ದೊಡ್ಡವರ ನಮ್ಮಲ್ಲಿ ಇರೋದು ನಮ್ಮ ಕನ್ನಡ ಭಾಷೆಯ ಒಂದು ಹಿರಿಮೆ ಗರಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂತೇಳಿದರೆ ಉಚ್ಚರಿಸುವುದನ್ನೇ ಬರಿತೀವಿ, ಬರೆದಿದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ, 99.99% ವೈಜ್ಞಾನಿಕ ಹಾಗೂ ತರ್ಕಬದ್ಧ ಭಾಷೆ ನಮ್ಮ ಕನ್ನಡ ಭಾಷೆ. ಆ ಕನ್ನಡ ಭಾಷೆ ಅಂದರೆ 2000 ವರ್ಷಗಳ ಇತಿಹಾಸ ಇದೆ ರೀ ಅಂತ. ಆದ್ದರಿಂದ ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಾಡು ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನನ್ನ ಜನುಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೇರ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಏರ್ ನೆಕ್ಸ್ಟ್ ಕನ್ನಡದಿರುವ ಹಾಗೂ ಬೆಳೆಯುತ್ತಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದಾಗಿದೆ ರೀ. ಹೌದು, ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ. ಹೌದು, ಕನ್ನಡ ಎಂದರೆ ಬರೀ ನುಡಿಯಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದೊಂದು ಜೀವಂತ ವಿರೋಣ. ಈ ಹಾಡಿನ ರಾಗ ಕೇಳಿದ ನಂತರ ಈ ಕನ್ನಡ ಮಣ್ಣನ್ನು ಮರಿಬೇಡ, ಓ ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೇಳಿಸಲು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸಾಮ್ರಾಜ್ಯವಾ ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ. ರೋಮಾ ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ, ಓ ಅಭಿಮಾನೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮ್ಮತನವೇ ಮಂಕಾಗಿದೆ, ಜಯ ಯಜ್ಜಮ ರಣಧೀರರು ನುಡಿದಾಸರು, ಉಳಿದಿ ಕುದಿನಿ ಹರಿರಾಯರ ತೋಳ್ಬಲಗಳು, ಹೇಳಿರಿ ಹೇಳಿರಿ ಈ ಪ್ರಾರ್ಥನೆಯ ಕೇಳಿರಿ, ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಚರಿಬೇಡ ಓ ಅಭಿಮಾನಿ. ಮಣ್ಣಿನಲ್ಲಿ ಉಸಿರಾಡುವ ಸ್ವಚ್ಛ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು ಬಯಸೋಣ. ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆಯಲ್ಲೂ ಕನ್ನಡತನವನ್ನು ಬೆಳೆಸಿಕೊಳ್ಬೇಕು. ಕನ್ನಡ ಅಂದರೆ ಬರೀ ನುಡಿಯಲ್ಲ, ಇದೊಂದು ಅದಮ್ಯ ಚೇತನ. ಹೌದು, ಘನ ಪರಂಪರೆಯುಳ್ಳ ನಾಡಿದು ಕನ್ನಡವಾದ ಭಾಷೆ ಕನ್ನಡ. ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಭಾರತೀಯ ಭಾಷೆಗಳಲ್ಲಿ ಈ ಜಗದ ಕವಿ, ಯುಗದ ಕವಿ ಎಂದು ಅವರು ಈ ಗೌರವ ಪಡೆದಿದ್ದಾರೆ. ಹೌದು, ಎಂಟು ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯುವರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಾರ್ರಿ. ಹೌದು, ಈ ಮುಖ್ಯನ ತಿಳಿದು ಬರುತ್ತದೆ ಹೋರಾಟಗಾರರು, ಭಾರತ ರತ್ನ ಪಡೆದ ವಿನೋಬಾ ಭಾವೆ ಕನ್ನಡ ಭಾಷೆಯ ಲಿಪಿಗೆ ಮಾರು ಹೋಗಿದ್ದೇ ಹೊಗಳಿದ್ದಾರ್ರಿ. ಯಾರು ವಿನೋಬಾ ಭಾವೆಯವರು? ಹೀಗೆ ಕನ್ನಡ ಭಾಷೆ ಬಗ್ಗೆ ಮಾತನಾಡುತ್ತಾ ಹೋದರೆ ನಿಲ್ಸಂಪನ್ನು ಹರಡಬಹುದಲ್ಲ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು, ಬಾಧಕರು, ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆ ಆಗದಿರಲಿ ಎಂದೆಂದು ದೇಶ ಶಕ್ತಿಯಾಗಿದೆ. ಒಂದು ಹಾಡು ಕೇಳಿಕೊಂಡು ಬರೋಣ, ಬನ್ನಿ. ಕರುನಾಡ ತಾಯಿ ಸದಾ ಚಿನ್ಮ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಇದಾ ಈ ದೇವಾಲಯ ಕರುನಾಡ ತಾಯಿ ಸದೈ. ತಂತಿ ಮೀಟುವ ಮಧು ಸೌಂದರ್ಯ ಸೀಮೆಯ ಗುಡಿ ನಮ್ಮದು. ತಾಯೆ ಚೆಲುವ ಕನ್ನಡ ದೊಳೆನಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕನ್ನಡ. ಆ ಮಹಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಆಯಿ ಸದಾ ಚಿನ್ಮಯಿ. ನೀವು ಕೇಳ್ತಾ ಕೇವಲ ಒಂದು ದರ್ಜಿಮೆ ಭಾಷೆಯಲ್ಲ, ಅದೊಂದು ಭಾವನೆ ಮತ್ತು ಜೀವನ ಶೈಲಿ. ಅಭಿಮಾನ ಅನ್ನೋದು ಬಲವಂತದಿಂದ ಎಬ್ಬಿಸಿ ತರೋದಲ್ಲ, ಬದಲಾಗಿ ಅಂತರಂಗದಿಂದ ಮೂಡಿ ಬರೋದು. ಅದೇ ಒಂದು ಸೊಗಸು. ಹೌದು, ಅದು ಹೇಗೆ ಅಂತ ಹೇಳಿದರೆ ಕನ್ನಡವೆಂದರೆ ನಡೆ ಕನ್ನಡ, ತಂಪು ಕನ್ನಡ. ಸುಂದರ ಭಾಷೆಯ ಸುಮಧುರ ಗೀತೆಯನ್ನು ಕೇಳಿ. ಕನ್ನಡ ಹೊನ್ನುಡಿ ದೇವಿಯನ್ನು ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆ. ರಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯನ ಪಾತ್ರವ ಸೃಷ್ಟಿ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾವು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ. ಕರರು ನೂತನ ದಾಖಲೆ ಬರೆದಂತೆ, ಪ್ರೇಮ ಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದಂತೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾರಾಧಿಸುವೆ. ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು ಕರು ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳ್ವಿಕೆ ಮಾಡಿದವ್ರಿ. ಡಂಕಣಾಚಾರ್ಯ ಜಕಣಲ್ಲಿ ಕೃಷ್ಣ ಶರಾವತಿ ತುಂಗಾ ಕಾವೇರಿ ಅಂತ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಹರಿತಾ ಇದ್ದಾವೆ. ಕನ್ನಡ ಬರೀ ನುಡಿಯಲ್ಲ, ಇದೊಂದು ಗ್ರಹವಾಗಿದೆ. ಕನ್ನಡಾಂಬೆಯು ಕನ್ನಡ ಹೀಗೆ ಎಲ್ಲರೆಂದಿಗೂ ಹೊಂದಿಕೊಳ್ಳುವ ಒಂದು ಗುಣ ನಮ್ಮ ಭಾಷೆಗಿದೆ. ನಮ್ಮಯ ಅಂತರಂಗಕ್ಕೆ ನಿತ್ಯೋತ್ಸವ ತಾಯಿ